ಹೇ ಭೂಪಾಲ ಮವಳಿ ಮಣಿಕಿರಣ, ಸಚ್ಚಡ ವಿರಾಟ ಮಹಾರಾಜನೇ ಸತ್ಯಮಣಿ ವಂದಿಸುತ್ತಾಳೆ, ಚಿತ್ತೈಸಬೇಕು. ಒಳ್ಳೇದು, ಆಶೀರ್ವಾದ ನೀನು ದಾರಮ್ಮ ಜನನಿ. ಹೇ ಮತ್ತಾತ ಸಮಯ ಮತ್ತ ಮನೆ, ಆ ಸತ್ಯವತಿಯ ದ್ರೌಪದಿಯಲ್ಲಿ ತೊತ್ತ ಕೆಲಸ ಮಾಡುತ್ತಿದ್ದೆನು. ಆ ಸತ್ಯವಂತರು ಆಪತ್ತಿ ಗಂಜಿ ಗೊತ್ತಿಲ್ಲದೆ ಹೋದರು, ಕಾರಣ ನಿನ್ನಲ್ಲಿಗೆ ಬಂದಿರುವೆನು. ಸಂದೇಹವಿಲ್ಲದೆ ಒಂದು ವರುಷ ಎನಗೆ ತಂದಿ ತಾಯಿಗಳಾಗಿ ರಕ್ಷಿಸಬೇಕು ರಾಜ. ಆ ಮೈಮೊದರ ಪೂಜ ಒಳ್ಳೇದು ಮಜ್ಜನನಿ. ಸುಧೃಷ್ಣಿ ಎನ್ನೋಳು ಅತಿ ಸಂಪನ್ನಳಾದ ಮೊನ್ನೆ ಹೇಳಿರುವ ಮಾತು ನೆಪ್ಪಿರುವುದೇ ಬುದ್ಧಿವಂತಳೇ, ನಿನಗಿನ್ನೇನು ಹೇಳುವುದೇ. ಈ ಸಣ್ಣ ತಾಂಗಿಳನ್ನು ಮನ್ನಿಸುವ ಕಾರ್ಯ ನಿನ್ನದಿರುತ್ತದೆ. ಇವಳನ್ನು ರಾಣಿ ವಾಸಕ್ಕೆ ಕರೆದುಕೊಂಡು ಹೋಗು, ಇಲ್ಲಿಂದ ಸಾಗು. ಅಪ್ಪಣೆ. ಎಲ್ಲ ಸಾರಥಿ ರಾಜ್ಯ ಕಾರ್ಭಾರಕ್ಕೆ ಹೋಗೋಣ ನೋಡಿ. ಬುದ್ಧಿ ಗಂಜಬಟ್ಟರೆ ತಾವು ಬರಬಹುದು. ಕಮಲೇ ಇತ್ತವ ನೋಡಿದ್ಯಾ, ದ್ರೌಪದಿ ತೊತ್ತೊಂದು ಹೇಳುವಳು. ಚಿತ್ತಜ ರಾಣಿ ಸಮಕಳ ಕಮಲ ಕಾಮಿತ ರೂಪ ಇವಳು ನಮ್ಮ ಚಿತ್ರಗಳು ತಳತಳಿಸುತ್ತದೆ. ಆ ಪಾಂಚಾಲಿಯ ರೂಪವು ಈಕೆಯಿಂದಲೇ ಎಂತಾದಿರಬಹುದು ತಿಳಿದು ಬರುತ್ತದೆ. ಅಮ್ಮ ಮಗಳೇ ಹೇಳುತ್ತೇನೆ ಕೇಳಿದ್ದಾರೆ. ಸಂಚಿತವೇ ಹೇಳ್ತೀನಿ ಕೇಳುವಂತವ್ರಾಗಿ ಏನು ಏನು ಹೇಳಲಿ ಅನ್ನ ಹೀನಾದು ದೈವಾವು ನೀನು ಪಾಲಿಸೋ ತಮ್ಮ ಮಂದಿರದೊಳು ಇರಲಕ್ಕೆ ಬಂದಿರುವೆನು. ಕಡಿಯಲ್ಲಿ ನನ್ನ ಪತಿಗಳೇ ಬಂದು ವೃಂದಾರ ಲೋಕಕ್ಕೆ ಕರೆದೇವರು. ಅಲ್ಲಿವರೆಗೆ ಅನ್ನ ವಸ್ತ್ರವನ್ನು ಕೊಟ್ಟು ರಕ್ಷಿಸಬೇಕು. ಪುರಂಧರಿ ವರ್ಗದೋಳು ಸೇವೆ ಮಾಡಿಕೊಂಡಿರುವ ಶೇಳಂದರಿ ಎಂಬುದೇ ನನ್ನ ನಾಮ. ಹೇ ಅಕಲಂಕಿತ ಮತಿದೆಯೇ, ಲೋಕನಾಥನ ದಯದಿಂದ ಬೇಕಾದಷ್ಟು ಸಂಪತ್ತು ಇದೆ, ನೀವೇನು ಎಣಿಕೆಕೊಳ್ಳಬೇಡ. ಸಾಕಷ್ಟು ಅನ್ನ ವಸ್ತ್ರ ಆಭರಣಗಳನ್ನು ಕೊಟ್ಟು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಎಂದು ಭಾವಿಸುವೆನು. ಆದಷ್ಟು ಕಾರ್ಯಗಳನ್ನು ಮಾಡಿ ಸಂತುಷ್ಟರಾಗು. ಈ ಸಂಸ್ಥಾನದೊಳು ನೀನೊಬ್ಬಳು ಭಾರಳಲ್ಲ ಕಮಲಮುಖಿ, ಬಾಳು ಸುಖಿ. ಒಳ್ಳೆಯದು ತಾಯಿ ಪುಣ್ಯದೇವಿ. ಬಂದವರಿಗೆ ತಾರೆಂದು ಸಂದೇಹವಿಲ್ಲದೆ ವಂದನೆ ಮಾಡಿ ಕೇಳುವ ನೀನು ದಾವನರೈ ಮಾನವ ಶಿರವ ಬಂದು ಹೋದವರಿಗೆ ವಿಚಾರಗೈವ ಸುಂದರ ಸಾರಥಿ ಸಾರಥಿ ನನ್ನ ಗನ್ನವರು ತಾವದಾರು ತಮ್ಮ ನಾಮಾಂಕಿತ ಹೇಳಬೇಕು ರಾಜ್ಯ ರವಿ ಕೋಟಿ ತೇಜ ಎಲೈ ಸಾರಥಿ ಹೇಳ್ರಿ ಬದ್ದೆ ಸುಟ್ಟೆಂಬ ಕಿಡಿಕಿಡಿಯ ಕಾಡಗಿಚ್ಚ ಭುಕ್ಕನೆ ಕಿಡಿಕಿಡಿಯ ಹೊಡೆತಕ್ಕೆ ಗಡಲುಗಳ ಗಡಬಡಿಸಿಡು ರಾಜ್ಯ ನಿದ್ದಡಿಗೆ ಕಡೆ ಕಡೆಗೆ ಒಡೆಬಡೆದು ಓಡುವಾಗ ಬಿರಿದು ತೊಡಿಯೋಳು ಮಡದಿರ ಸಡಗರದಲ್ಲಿರುವ ಮೃಡರಾಯರ ಬಿಡದೆ ಎದುಗುಡತಾಳವನು ಸಾರಥಿ ಬುದ್ಧಿ ಇಕ್ಕೋ ಈ ಚಂದ್ರಾಕೃತಿ ಖಡ್ಗದ ಹೊಡೆತಕ್ಕೆ ಬ್ರಹ್ಮಾಂಡ ತಂಡಂ ಬಿರಿದುವು ತಿರುಗಿ ಅಷ್ಟಕುಲ ಪರ್ವತಗಳ ದಿಗ್ಭ್ರಮಿಸಿ ಬ್ರಹ್ಮನ ಭ್ರಮೆಯಿಂದ ರಾಜ ದಪ್ತರ ಬಿಟ್ಟು ಓಡುವನು ಸಾರಥಿ ಬುದ್ಧಿ ಮಿಕ್ಕಿ ಮಿರಿರು ರಕ್ಕಸುರಿಯನ್ನು ತಿಕ್ಕಿಯೋಳು ಸಿಕ್ಕರೆ ಅವರ ರೆಕ್ಕೆಗಳನ್ನು ಗಗ್ಗರ ಮುರಿದ ಕಲಿಕ್ಕಿ ದಿಕ್ಕು ದಿಕ್ಕಿಗೆ ಓಡಿಸಿ ಚಪ್ಪನ ರಾಜರು ತಪ್ಪದೆ ಕಪ್ಪು ಕಾಣಿಕೆಯನ್ನು ತಂದು ದೈತ್ಯ ಕುಲಕ್ಕೆ ತರ್ಪಣೆ ಪಡಿಸುವ ಪುಂಡವೈರಿಗಳ ಗಂಡ ಮಹಾಪ್ರಚಂಡ ದಿಟ್ಟು ಜಗಜಟ್ಟಿ ದಿಟ್ಟು ಜಗಜಟ್ಟಿ ಬಲ ಹುಳ ಬಲ ಅಡ್ಡ ಕಲಕೀತಗಳನ್ನು ಹೊಡೆಯಿಡಿಸಲು ಆ ಸಾರಥಿ ಕೀಚಕನೆಂಬ ನಾಮ ನನಗಾದರೂ ತಿಳಿದು ಬಂದಿತ್ತು ಈ ಕುಳಿತಂತ ಸಬಕಾದರವು ಆನಂದವಾಗಿ ತೋರಿತು ತಮ್ಮ ಅಂದವಾದ ಮೇಲು ಮಂದಿರವನ್ನು ಬಿಟ್ಟು ಈ ಸುಂದರ ಸಭಾಮಂದಿರಕ್ಕೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರಥಿ ಬುದ್ಧಿ ನಿನ್ನಂತ ಅದ್ಭುತಂತ ಕಿರಣವನ್ನುಳ್ಳ ಬುದ್ಧಿವತಿ ಅಥಾರ್ಥ ಸಾರ್ಥಕದ ಚಮತ್ಕಾರದ ವಚನದ ರಚನೆ ಮಾಡುವರನ್ನು ನಾನೆಲ್ಲಿಯೂ ಕಾಣಲಿಲ್ಲ ಬೇಡಿದ್ದು ಕೊಡುವೆ ಸದ್ಯಕ್ಕೆ ವ್ಯಾಳೆ ಗೆಳೆಯುವುದಕ್ಕೆ ಸದಾ ಎನ್ನೋದಿರಿವಿಯ ಇರ್ತೀನಲ್ರಿ ಶಹಬ್ಬಾಸಿ ಹಿಡಿ ಹಿಡಿ ನಿನ್ನ ಕಂಠಕ್ಕೆ ರತ್ನ ಪ್ರವಾಹಿತ ಸೂರ್ಯಛಾಯದ ಮೋಕ್ತಿಕದ ಹಾರವನ್ನು ಕೊಡುವೆನು ಹಿಡಿ ಹಿಡಿ ಸಾರಥಿ ಬುದ್ಧಿ ರಕ್ಕಸರ ವಂಶಕ್ಕೆ ದಾಳಿ ನಿಕ್ಕುವ ಠಕ್ಕ ದೇವತೆಗಳನ್ನು ಹೊಡೆಬಡದು ಕಡಲ ಗರ್ಭಕ್ಕೆ ನೂಕಿದನು ಮೆಕ್ಕಿ ಮೀರಿರುವ ಮತ್ತೆ ನೆನಪಾಡೇರು ಸದಾ ಎನ್ನ ಮೇಲೆ ಕಕ್ಕುಲುತಿ ಪ್ರೀತಿ ಮಾಡುವ ಅಕ್ಕಂದಿರಾದ ಸುಧಿಷ್ಣಾ ದೇವಿಯವರ ದರ್ಶನಕ್ಕೆ ವರ್ಣವಾಯಿತು ತಕ್ಷಣ ಕಾಣಿಸು ಎನ್ನು ಜನವೇ ಪ್ರಯೋಗಿಸು ತಮ್ಮ ಬಲಭಾಗಲದರಿ ಇರುವರು ನೋಡಿರಿ ಬಹು ಪ್ರೀತಿಯಿಂದ ಮಾತನಾಡಿರಿ ನಿತ್ಯಾನು ನಿತ್ಯ ಲೋಕದೋಳು ಸುಖ ಸತ್ಯದೋಳು ಇರುವ ಮಹತ್ತರಳಾದ ಅಕ್ಕಂದಿರ ತಮ್ಮ ಮಹತ್ತರ ಪಾದಕ್ಕೆ ನಮಿಸುತ್ತೇನೆ ಚಿತ್ತೈಸಬೇಕು ಬ್ರಹ್ಮಾದಿಗಳ ಹಮ್ಮವನ್ನು ಮುರಿದಿಟ್ಟು ಪರಬ್ರಹ್ಮವೆನಿಸುವ ಜಗಮೋಯಿ ತಮ್ಮ ಆಶೀರ್ವಾಗಲಿ ಏಳು ಏಳು ತಮ್ಮ ಕೀಚಕ ಅಕ್ಕ ಚತುರ್ದಶಿ ಭುವನದಳು ಮಹಾಪ್ರಚುರಿ ನೀನಿದ್ದು ಎನ್ನ ಆಲೋಚನೆಗೆ ಅಗೋಚರನಾಗಿ ಆವ ಭೂಚಕ್ರದೊಳಿರುವಿ ಚಂದ್ರನು ಬರುವಿಕೆಯ ಚಕೋರಿಯ ಪಕ್ಷ ಬಯಸಿದಂತೆ ನಿನ್ನ ಮುಖಾವಲೋಕನವನ್ನು ನೋಡಿ ನನ್ನ ಮನಸ್ಸಿಗೆ ತಿಕ್ಕಿದವಾಯಿತು ತಮ್ಮ ಅಕ್ಕ ಇಲ್ಲಿಯವರಿಗೆ ಎಲ್ಲಿರುವಿ ಸುಖೇಮವೇನು ಭೂಪ ರಾಜಕುಲ ದೀಪ ಹೇ ಅಕ್ಕ ದಿಕ್ಕು ದಿಕ್ಕಿ ನೋಡು ಹೊಕ್ಕು ಚಿರುಶಾಡಿ ಮಿಕ್ಕಿ ಮೀರು ರಕ್ಕಸರ ಸಮೂಹಕ್ಕೆ ಅಕ್ಕರವನ್ನು ಇಡುತ್ತ ಮೂರು ಲೋಕಕ್ಕೆ ಎದುಕೆ ತರಬಹುದಾ ಅಲ್ಲಿಬ್ಬರ ಪಾದಕ್ಕೆ ನಮಿಸಿದರೆ ಎನ್ನ ಉದಾರ್ಯವಾದ ಗಂಭೀರತನ ಶಿವರಕ್ಕೆ ಮೆಚ್ಚಿ ಅವರಂದದ್ದು ಆಶೀರ್ವಾದವೇನೆಂದರೆ ಕೀಚಕ ನಿನ್ನ ಬಲಾಢ್ಯತನಕ್ಕೆ ನಾಡಿನೋಳು ನೋಡಿದರು ಯಾರೂ ಈಡಿಲ್ಲ ಪರಂತು ಪಾಂಡವರೋಳು ದಾಂಡಿಗ ಭೀಮನ ಕೈಯಲ್ಲಿ ನಿನ್ನ ಮರಣಿರುವುದೆಂದು ಹೇಳಿರುವರು ಅಕ್ಕ ತಮ್ಮ ಇದು ಒಂದು ತಪ್ಪಿಸಿಕೊಂಡು ಉಳಿದರೆ ಕಲ್ಪಾಂತರವರಿಗೆ ಬಾಳುವೆನೆಂದು ತ್ರಿಕಾಲ ಜ್ಞಾನಿಗಳು ಹೇಳಿರುವರು ಕಾರಣ ಪಾತಾಳ ಲೋಕದಲ್ಲಿ ನಡೆಯಿಕೊಂಡಿರೋ ಮಾತೆ ಸುಖಪ್ರದ ಐತೆ ಹೇ ತಮ್ಮ ಇದಾವ ಅಗಾತರವೆಂದು ನೆಂಬಿ ಜಜನಾಗಬೇಡ ಆ ಶ್ರೇಷ್ಠ ಪಾಂಡವರು ಕಷ್ಟಕ್ಕೊಳಗಾಗಿ ಅರಗಿನ ಮನೆಯಲ್ಲಿ ಸುಟ್ಟು ಸತ್ತಾರೆಂಬ ಸುದ್ದಿಯು ಸ್ಪಷ್ಟವಾಗಿ ಕೇಳಿದ್ದೇನೆ ಬಹಳಪ್ಪ 12 ವರ್ಷದಲ್ಲಿ ಆಚೆಲೆ ವರ್ತಮಾನ ಬಹು ಸಮರ್ಥ ಅನರ್ಥ ಸಂಶಯಕ್ಕೊಳಗಾಗಬೇಡ ತಮ್ಮ ಅಕ್ಕ ನಿನ್ನ ಮರಣ ತಪ್ಪಿತ್ತೆಂದು ನನ್ನ ಮನೆಯಲ್ಲಿರೋ ನಿಶ್ಚಿಂತ ಬಿಡು ನಿನ್ನ ಭ್ರಾಂತ ಅಲಲಹಬ್ಬಾಸಿ ಅಕ್ಕಂದ್ರ ಈ ಬಹಾದ್ದೂರ ಕೀಚಕನ ಸಾಧ್ಯದ ಸಾಮರ್ಥ್ಯ ವಹಿಸುವರು ಯಾರಿಲ್ಲ ಎನ್ನ ಪ್ರಾಲಬ್ಧ ಕೇಳಿಲ್ಲ ಮೃತ್ಯು ದೇವತೆ ಬಾಯಿಂದ ಉಳಿದ ಮೇಲೆ ರವಿ ಶಶಿಗಳಿರುವರಿಗೆ ಮರಣವೇನಿಗಿಲ್ಲ ಇನ್ನು 3.5 ತಿಂಗಳೋಳು ಕೌರವಾದಿಗಳ ಗರ್ವನ್ನು ಮುರಿದಿಟ್ಟು ಏಕಛತ್ರಾಧಿಪತಿ ವಿರಾಟ ನಡೆಸದಿದ್ದರೆ ಈ ಬಹದ್ದೂರ ಕೀಚಕನ ಹೆಸರು ಸಾರ್ಥಕವೇನು ನಿನ್ನ ಮೋಹಕ್ಕೆ ಅನುಗ್ರಹವಾಗಿ ಸುಖದಿಂದಿರುವೆನು

ಶರಣರ ತಾಯಿ ಚರಣಕ ತ್ರೈಮೂರ್ತಿ ಪೂಜೆ ಶತ್ರಿಕಾಲಕ ಗುರುವಿನ ಗುರು ಆಶೀರ್ವಾದಿರು ತನಕ ಗುರುವಿನ ಗುರು ಆಶೀರ್ವಾದಿರು ತನಕ ತರಿಕೆಟ್ಟ ನಡೆಯಪ್ಪ ತಾಯಿ ಚರಣಕ ತಾಯಿ ಸೇವಾ ಮಾಡು ತಾಯಿಗೆ ಮಗ ಇದ್ದ ಒಬ್ಬ ಘಾತಕ ನಿಸದಾಗ ತಾಯಿನ ಕಳೆದಾನು ಕಟಕ ಪತ್ರಾಂಕವಾದಿತ್ತು ರಾಜನ ತನಕ ಪತ್ರಾಂಕವಾದಿತ್ತು ರಾಜನ ತನಕ ಈ ಸುದ್ದಿ ಕೇಳಿ ರಾಜ ಬಂದ ನೋಡೋದಕ ತಾಯಿ ಸೇವಾ ಮಾಡೋ ತಾಯಿರುಂಡ ಬಿದ್ದ ಹೊಳತಿತ್ತಪ್ಪ ನೆಲಕ ಸುದ್ದಿ ಕೇಳಿ ರಾಜ ಬಂದ ನೋಡೋದಕ್ಕೆ